ಏಳು ಗಂಟೆ ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಾಂಸದ ಕೋಳಿಗಳಿಗೆ ಸಮತೋಲನ ಆಹಾರ ಈ ವಿಷಯವಾಗಿ ಪಶುವೈದ್ಯರಾದ ಡಾ ಸುಮಾ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ನಂತರ ಭಾಗ್ಯಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದ ಕೇಳಲಿದ್ದೀರಿ. ಮೊದಲಿಗೆ ಸಂದರ್ಶನ. ಎಲ್ಲ ಕೇಳುಗರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮಾಂಸದ ಕೋಳಿಗಳ ಸಮತೋಲನ ಆಹಾರ ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರು ಪಶುವೈದ್ಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸುಮಾ ಎನ್ ಅವರು ಆಗಮಿಸಿದ್ದಾರೆ. ಮೇಡಮ್ ಸುಮಾ ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಸರ್. ಹೇಳಿ ಮೇಡಮ್, ಈಗ ನಮ್ಮ ರೈತ ಬಾಂಧವರು ಮಾಂಸದ ಕೋಳಿಯ ಸಮತೋಲನ ಆಹಾರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ರಿ. ಯಾವ ಆಹಾರವನ್ನು ಸಮತೋಲನ ಆಹಾರ ಅಂತ ನಾವು ಕೋಳಿಗಳಿಗೆ ಕೊಡಬೇಕು? ಮಾಂಸದ ಕೋಳಿಗಳಿಗೆ ಸಾಕಾಣಿಕೆಯಲ್ಲಿ ಉತ್ತಮ ಆಹಾರ ತಾವು ಕೊಡಬೇಕಾಗುತ್ತೆ. ಅದು ಸಮತೋಲನಗೊಂಡ ಆಹಾರವಾಗಿರಲೇಬೇಕು. ಆಗ ಮಾತ್ರ ಮಾಂಸದ ಕೋಳಿಗಳಿಂದ ತಾವು ಹೆಚ್ಚಿನ ಪ್ರಮಾಣದಲ್ಲಿ ಮಾಂಸದ ಉತ್ಪಾದನೆ ಪಡೆಯಬಹುದು. ಕೋಳಿ ಸಾಕಾಣಿಕೆಯ ಒಟ್ಟು ವೆಚ್ಚ ಅಂತ ತಗೊಂಡ್ರೆ ಅದರಲ್ಲಿ 65-70% ಭಾಗ ಆಹಾರದಾಗಿರುತ್ತೆ. ಕೆಲವೊಮ್ಮೆ ಈಗ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಿಗೆ ಆದಾಗ 70-80% ಹೋಗೋ ವೆಚ್ಚನೂ ಹೆಚ್ಚು ಈ ಆಹಾರದಾಗಿರುತ್ತೆ. ಆರ್ಥಿಕ ದೃಷ್ಟಿಯಿಂದ ನೋಡೋದಾದ್ರೆ ಇದೊಂದು ಹೆಚ್ಚು ಗಮನಾರ್ಹ ಸೂಚಿಸುವಂತ ಅಂಶ ಅಂತಾನೆ ಹೇಳ್ಬೋದು. ಪ್ರತಿ ಕೋಳಿ ಸಾಕಾಣಿಕೆದಾರರು ಎಲ್ಲಾ ಪೌಷ್ಟಿಕಾಂಶಗಳನ್ನು ಒದಗಿಸಿ ತಮ್ಮ ಕಡಿಮೆ ಬೆಲೆಯಲ್ಲೇ ಆಹಾರ ತಯಾರಿಸಿ ಕೋಳಿಗಳಿಗೆ ನೀಡಿದಾಗ ತಾವು ಹೆಚ್ಚಿನ ಲಾಭವನ್ನು ಪಡೆಯಬಹುದು. ಮೇಡಮ್, ಈಗ ಕೋಳಿಗಳಿಗೆ ಅವಶ್ಯಕವಿರುವ ಪೋಷಕಾಂಶಗಳು ಅಂದ್ರೆ ಏನು, ಯಾವ್ಯಾವ್ದು ಇರ್ತವೆ ಆ ಪೋಷಕಾಂಶಗಳು? ಕೋಳಿಗಳಿಗಾಗ್ಬೋದು ಅಥವಾ ಬೇರೆ ಪ್ರಾಣಿಗಳಿಗಾಗ್ಬೋದು, ನಾವು ಹೆಚ್ಚು ಹೇಳೋದಂದ್ರೆ 6 ಪೋಷಕಾಂಶಗಳನ್ನು ನಾವು ತಪ್ಪದೇ ಕೊಡಬೇಕಾಗುತ್ತೆ ಅಂತ ಹೇಳ್ತೀವಿ. ಅವುಗಳಲ್ಲಿ ಮೊದಲನೇದು ಅಂದ್ರೆ ನೀರು. ನೀರನ್ನ ಎಷ್ಟೊಂದು ಜನ ಅನ್ಕೊಂತಾರೆ ಇದು ಪೋಷಕಾಂಶ ಅಲ್ಲ ಅಂತ, ಅದೇ ನೀರು ಸಹ ಒಂದು ಪೋಷಕಾಂಶನೇ ಅಂತ ಹೇಳ್ಬೋದು. ಎರಡನೇದು ಶರ್ಕರ ಪಿಷ್ಟಗಳು ಅಂತ ಹೇಳ್ತೀವಿ. ಮೂರನೇದು ಕೊಬ್ಬಿನಾಂಶ, ಆಹಾರದಲ್ಲಿರೋ ಕೊಬ್ಬಿನಾಂಶ. ಮತ್ತು ನಾಲ್ಕನೇದು ಪ್ರೋಟೀನ್ ಅಥವಾ ಸಸಾರಜನಕ ಅಂತ ಹೇಳ್ತೀವಲ್ಲ ಅದು. ಐದನೇದು ಜೀವಸತ್ವಗಳು ಮತ್ತು ಆರನೇದಾಗಿ ಖನಿಜಾಂಶಗಳು. ಈಗ ಈ ನೀರಿನ ಮಹತ್ವ ಎಷ್ಟು ಅದ್ರ ಬಗ್ಗೆ ಹೇಳಿ. ಈಗ ಸೇವಿಸಿದ ಆಹಾರ ಚೆನ್ನಾಗಿ ಜೀರ್ಣವಾಗಬೇಕು ಅಂದ್ರೆ ಅಥವಾ ಜೀವಸತ್ವ ಕಿರಣಗಳಿಗೆ ಯಾವುದೇ ಕ್ರಿಯೆಗಳಾಗ್ಬೋದು ಇವುಗಳಿಗೆ ನೀರು ಬಹಳ ಅಗತ್ಯ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಕೋಳಿಗಳು ತಾವು ಸೇವಿಸಿದ ಮೇವಿನ 2% ನೀರು ಕುಡಿತವೆ ಅಂತ ಹೇಳ್ಬೋದು. ಈಗ 1 ಗ್ರಾಂ ನೀರು ಫೀಡ್ ತಿಂದಿದೆ ಅಂದ್ರೆ 2 ಗ್ರಾಂನಷ್ಟು ವಾಟರ್ ಅಂದ್ರೆ 2 ml ಅಷ್ಟು ವಾಟರ್ ಕುಡಿಯುತ್ತೆ ಅಂತ ಹೇಳೋದಾಗುತ್ತೆ. ಅಷ್ಟೇ ಅಲ್ಲದೆ ಇವು ವಾತಾವರಣದ ಉಷ್ಣತೆ, ಕೋಳಿಯ ವಯಸ್ಸು, ಉತ್ಪಾದನಾ ಮಟ್ಟ ಇವುಗಳನ್ನೆಲ್ಲ ಅವಲಂಬಿಸಿರುತ್ತೆ. ಇವುಗಳ ಅವಶ್ಯಕತೆ ಮೇಲೆಗೆ ಅವು ನೀರಿನ ಅಂಶನ ವೇರಿ ಮಾಡಿಕೊಳ್ಳುತ್ತೆ. ಈ ಶರ್ಕರ ಪಿಷ್ಟದ ಬಗ್ಗೆ ಮಾಹಿತಿ ಮಾಡಿ. ಇನ್ನು ಶರ್ಕರ ಪಿಷ್ಟಗಳು ಕೋಳಿ ಮೇವಿನ ಅತಿ ದೊಡ್ಡ ಘಟಕ ಅಂತಾನೆ ಹೇಳ್ಬೋದು. ಸಸ್ಯಗಳು ಮತ್ತು ಕಾಳುಗಳಲ್ಲಿ ಶರ್ಕರ ಪಿಷ್ಟಗಳಿರ್ತವೆ. ಇವುಗಳ ಒಣತೂಕದಲ್ಲಿ 75% ಶರ್ಕರ ಪಿಷ್ಟಗಳಿರ್ತವೆ. ಇವು ಶರೀರಕ್ಕೆ ಬೇಕಾದ ಶಕ್ತಿಯ ಮುಖ್ಯ ಮೂಲಗಳು ಅಂತಾನೆ ಹೇಳ್ಬೋದು. ಇವುಗಳಲ್ಲಿ ಬೇಕಾದ ಶಕ್ತಿಯು ದೊರೆಯೋದಲ್ಲದೆ ಉಳಿದ ಹೆಚ್ಚಿನ ಭಾಗ ಕೊಬ್ಬಿನ ರೂಪದಲ್ಲಿ ಶೇಖರವಾಗುತ್ತೆ. ಕೋಳಿ ಆಹಾರದಲ್ಲಿ 55-60% ಧಾನ್ಯದ ಕಾಳುಗಳು ಮತ್ತು ಅವುಗಳ ಉಪ ಉತ್ಪನ್ನಗಳು ಇರಬೇಕಾಗುತ್ತೆ. ಇವೇ ಕೋಳಿಗಳ ಮೇವಿನಲ್ಲಿ ಪ್ರಧಾನ ಮೂಲ ಶಕ್ತಿಯ ಶರ್ಕರ ಪಿಷ್ಟಗಳು ಅಂತ ಹೇಳ್ತೀವಿ. ಈ ಕೊಬ್ಬು ಅಂತೇವಲ್ಲ ಮೇಡಮ್, ಅದು ಯಾವ ತರ? ಕೊಬ್ಬು ಶಕ್ತಿಯ ಭಂಡಾರ ಅಂತಾನೆ ಹೇಳ್ಬೋದು. ಇದು ಶರ್ಕರ ಪಿಷ್ಟಗಳಿಗಿಂತಲೂ 2.5x ಹೆಚ್ಚು ಶಕ್ತಿಯನ್ನು ಕೊಡುತ್ತೆ ಅಂತ ಹೇಳ್ತೀವಿ. ಗಿಡಮೂಲದಾಗ್ಬೋದು ಅಥವಾ ಪ್ರಾಣಿಯ ಗಟ್ಟಿ ಕೊಬ್ಬು, ಇವು ಕೊಬ್ಬಿನ ಅತ್ಯಮೂಲ್ಯ ಮೂಲಗಳು ಅಂತ ಹೇಳ್ತೀವಿ. ಇವುಗಳನ್ನು ನಾವು ಮಾಂಸದ ಕೋಳಿಗಳ ಆಹಾರದಲ್ಲಿ 3-5% ಸೇರಿಸಬಹುದು. ಆದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ಕರ್ನಾಟಕದಲ್ಲಿ ಅಂತ ಹೇಳೋದಾದ್ರೆ ಕೊಬ್ಬು ಮತ್ತು ಎಣ್ಣೆಗಳ ಬೆಲೆ ಹೆಚ್ಚಾಗಿರೋದ್ರಿಂದ ಅವುಗಳನ್ನು ಕೋಳಿಗಳ ಆಹಾರದಲ್ಲಿ ನಾವು ಸೇರ್ಸಕ್ಕೆ ಅಡಚಣೆ ಆಗ್ತಿದೆ ಅಂತಾನೆ ಹೇಳ್ಬೋದು. ಮೇದಸ್ಸಿನ ಆಮ್ಲಗಳು ಹೆಚ್ಚು ಗಾಳಿ ಇದ್ದಾಗ ಗಾಳಿ ಶೆಕೆ ಸೂರ್ಯನ ಬೆಳಕು ಮುಂತಾವುಗಳಿಗೆ ಒಡ್ಡೋದ್ರಿಂದ ಕಮಟು ವಾಸನೆ ಅಂತ ಹೇಳ್ತೀವಲ್ಲ ಆಹಾರದಲ್ಲಿ, ಅವು ಶೇಖರಣೆ ಮಾಡಿರೋ ಆಹಾರದಲ್ಲಿ ಉಂಟಾಗುತ್ತೆ. ಆದ್ದರಿಂದ ಅದನ್ನು ಆಮ್ಲಜನಕ ಸಂಯೋಗ ನಿರೋಧಕಗಳನ್ನು ಬಳಸಿ ತಾವು ಶೇಖರಣೆ ಮಾಡಬೇಕಾಗುತ್ತೆ. ಆಮೇಲೆ ಈಗ ಕೋಳಿಗಳ ಪೋಷಕಾಂಶಗಳಲ್ಲಿ ಈ ಪ್ರೋಟೀನ್ ಮಹತ್ವ ಏನಿದೆ ಮೇಡಮ್? ಸಸಾರಜನಕ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ವ್ಯಾಪಕವಾಗಿ ಹರಡ್ಕೊಂಡಿರುತ್ತೆ. ಶರೀರದ ಬೆಳವಣಿಗೆ, ನಶಿಸಿ ಹೋದ ಭಾಗಗಳನ್ನು ಸರಿಪಡಿಸಲು ಈ ಸಸಾರಜನಕಗಳು ಅಂತ ಹೇಳ್ತೀವಲ್ಲ ಅವುಗಳು ಬಹಳ ಮುಖ್ಯ ಅಂತ ಹೇಳ್ಬೋದು. ಇವು ಅಮೈನೋ ಆಮ್ಲಗಳಿಂದ ರೂಪುಗೊಂಡಿರ್ತವೆ. ಇವುಗಳಲ್ಲಿ ಕೆಲವೊಂದು ಅಂತ ಹೇಳ್ತೀವಿ ಶರೀರದ ಕೋಶಗಳು ತಯಾರು ಮಾಡಕ್ಕೂ ಸಹ ಇವು ಬೇಕಾಗ್ತವೆ. ಆದ್ದರಿಂದ ಅಂತವುಗಳನ್ನು ನಾವು ಆಹಾರದಲ್ಲಿ ಸೇರಿಸಿ ಕೊಡೋದು ಬೇಕಾಗಿಲ್ಲ. ಇವುಗಳಿಗೆ ನಾವು ಅನಗತ್ಯ ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ. ಅಂದ್ರೆ ನಾವು ಆಹಾರದಲ್ಲಿ ಕೊಡೋದಿಲ್ಲ ಅಲ್ವಾ ಅವನ್ನ, ನಾನ್ ಎಸೆನ್ಶಿಯಲ್ ಅಮೈನೋ ಆಸಿಡ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವೊಂದು ಆಮ್ಲಗಳಿದಾವೆ ಅವು ಶರೀರ ತಯಾರು ಮಾಡಕ್ಕೆ ಬೇಕಾಗ್ತವೆ. ಅಂತವುಗಳನ್ನು ನಾವು ಆಹಾರದ ಜೊತೆಗೆ ಸೇರಿಸಿಕೊಡ್ಬೇಕಾಗುತ್ತೆ. ಅವುಗಳನ್ನು ಅಗತ್ಯ ಅಮೈನೋ ಆಮ್ಲಗಳು ಅಂತ ಹೇಳ್ತೀವಿ. ಈ ಅಗತ್ಯ ಅಮೈನೋ ಆಮ್ಲಗಳನ್ನ ಲಿಸ್ಟ್ ಹೇಳೋದಾದ್ರೆ ನಾವು ಆರ್ಜಿನಿನ್, ಇಸ್ಟಿಡಿನ್, ಐಸೋಲ್ಯೂಸಿನ್, ಲ್ಯೂಸಿನ್, ಲೈಸಿನ್, ಮಿಥಿಯೋನಿನ್, ಫಿನೈಲ್ ಅಲನಿನ್, ಥ್ರಿಯೋನಿನ್, ಟ್ರಿಪ್ಟೋಫ್ಯಾನ್, ಸಿಸ್ಟೀನ್, ವ್ಯಾಲಿನ್ಗಳು ಇರ್ತವೆ. ಈ ಅಗತ್ಯ ಅಮೈನೋ ಆಮ್ಲಗಳು ಸಾಮಾನ್ಯವಾಗಿ ಮಾಮೂಲು ಕೋಳಿಯ ಆಹಾರಗಳಲ್ಲಿ ಕೊರತೆಯಾಗಿರ್ತವೆ. ಆದರೆ ಪ್ರಾಣಿ ಮೂಲ ಸಸಾರಜನಕಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆಚ್ಚಾಗಿರ್ತವೆ. ಶ್ರೇಷ್ಠ ಗುಣಮಟ್ಟದ ಮೀನಿನ ಪುಡಿಯು ಈ ಅಗತ್ಯ ಅಮೈನೋ ಆಮ್ಲಗಳ ಅತ್ಯಂತ ಮುಖ್ಯ ಮೂಲ ಅಂತ ನಾವು ಹೇಳಬಹುದು. ಇನ್ನೊಂದು, ಈ ಜೀವಸತ್ವಗಳು ಅಂತಾರಲ್ಲ, ಅದು ಹೇಗೆ ಪೋಷಕಾಂಶಗಳನ್ನು ಒದಗಿಸುತ್ತೆ? ಈ ಜೀವಸತ್ವಗಳು ಸಾವಯವ ವಸ್ತುಗಳು ಅಂತಾನೆ ಹೇಳ್ಬೋದು. ಇವು ಸಹ ಸಸ್ಯ ಮತ್ತು ಪ್ರಾಣಿಗಳ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತವೆ. ಶರೀರದ ಆರೋಗ್ಯ ಮತ್ತು ಕ್ರಿಯೆಗಳಿಗೆ ಕಡಿಮೆ ಪ್ರಮಾಣದಲ್ಲಿದ್ದರೂ ಇವು ಬೇಕೇ ಬೇಕಾಗುತ್ತೆ. ಆದ್ದರಿಂದ ಇವುಗಳನ್ನು ಆಹಾರದಲ್ಲಿ ತಾವು ತಪ್ಪದೇ ಒದಗಿಸಬೇಕಾಗುತ್ತೆ. ಇವುಗಳಲ್ಲಿ ಕೊಬ್ಬಿನಲ್ಲಿ ಕರಗುವ ಮತ್ತು ನೀರಿನಲ್ಲಿ ಕರಗುವ ಜೀವಸತ್ವಗಳು ಅಂತ ನಾವು ಎರಡು ಭಾಗವಾಗಿ ವಿಂಗಡಣೆ ಮಾಡಬಹುದು. ಇನ್ನು ಕೊಬ್ಬಿನಲ್ಲಿ ಕರಗೋ ಜೀವಸತ್ವಗಳು ಎಂದ್ರೆ ಜೀವಸತ್ವ ಎ, ಜೀವಸತ್ವ ಡಿ, ಜೀವಸತ್ವ ಇ ಮತ್ತು ಜೀವಸತ್ವ ಕೆ ಅಂತ ಹೇಳ್ಬೋದು. ಇನ್ನು ನೀರಿನಲ್ಲಿ ಕರಗೋ ಜೀವಸತ್ವಗಳು ಅಂತಂದ್ರೆ ಈಗ ಬಿ ಕಾಂಪ್ಲೆಕ್ಸ್ ವಿಟಮಿನ್ಸ್ ಮತ್ತು ಜೀವಸತ್ವ ಸಿ ಅಂತ ಹೇಳ್ತೀವಿ. ಈ ಬಿ ಕಾಂಪ್ಲೆಕ್ಸ್ ಅಥವಾ ಜೀವಸತ್ವಗಳು ಅಂದ್ರೆ ಬಿ ಒನ್ ಆಗ್ಬಹುದು, ಬಿ ಟೂ, ಬಿ ಸಿಕ್ಸ್ ಈ ತರ ಹಲವಾರು ಇದಾವೆ. ಅವುಗಳನ್ನು ನಾವು ನೀರಿನಲ್ಲಿ ಕರಗೋ ಜೀವಸತ್ವಗಳು ಅಂತ ಹೇಳ್ತೀವಿ. ಇವು ಕೋಳಿಗಳ ಆಹಾರದಲ್ಲಿ ಸಾಮಾನ್ಯವಾಗಿ ನಾವು ಹೆಚ್ಚಿಗೆ ನೋಡೋದಾದ್ರೆ ಜೀವಸತ್ವ ಎ, ಜೀವಸತ್ವ ಬಿ ಟೂ, ಜೀವಸತ್ವ ಡಿ ತ್ರೀ ಮತ್ತು ಜೀವಸತ್ವ ಇಗಳ ಕೊರತೆ ಹೆಚ್ಚಾಗಿರುತ್ತೆ. ಆದ್ದರಿಂದ ತಾವುಗಳು ತಪ್ಪದೆ ಈ ಜೀವಸತ್ವಗಳನ್ನು ಆಹಾರದಲ್ಲಿ ಸೇರ್ಪಡೆ ಮಾಡಬೇಕಾಗುತ್ತೆ. ಈ ಖನಿಜಾಂಶಗಳ ಬಗ್ಗೆ ಹೇಳಿ ಮೇಡಮ್. ಖನಿಜಾಂಶಗಳು ತಮಗೆಲ್ಲ ತಿಳಿದಿರೋ ಹಾಗೆ ಮೂಳೆ ರಚನೆಗೆ ಬಹಳ ಪ್ರಯೋಜನಕಾರಿ. ಶಕ್ತಿ ತಯಾರಿಕೆ ಮತ್ತು ಮೊಟ್ಟೆ ಚಿಪ್ಪು ಅಂತ ಹೇಳ್ತೀವಲ್ಲ, ಈಗ ಮೊಟ್ಟೆ ಕೋಳಿಗಳಲ್ಲಿ ತಗೊಳೋದಾದ್ರೆ ಅವಳ ರಚನೆಗೂ ಸಹ ಇವು ಬಹಳ ಅಗತ್ಯ. ಸಾಧಾರಣವಾಗಿ ಕೋಳಿ ಆಹಾರದಲ್ಲಿ ಕೊರತೆಗಳೇನಾದರೂ ಉಂಟಾದ್ರೆ, ಈ ಖನಿಜಾಂಶಗಳ ಕೊರತೆಗಳು ಉಂಟಾದ್ರೆ, ಅಂದ್ರೆ ಈಗ ಕ್ಯಾಲ್ಸಿಯಂ ಆಗ್ಬೋದು, ರಂಜಕ, ಮ್ಯಾಂಗನೀಸ್, ಸತು, ಸೋಡಿಯಂ, ಕ್ಲೋರಿನ್, ಕಬ್ಬಿಣ ಮತ್ತು ಅಯೋಡಿನ್ ಮುಂತಾದವುಗಳು, ಇವುಗಳ ತೀರಾ ಅಗತ್ಯ ಖನಿಜಾಂಶಗಳು ಅಂತಾನೆ ಹೇಳ್ಬೋದು. ಇವುಗಳು ಇರಲೇಬೇಕಾಗುತ್ತೆ. ಇವುಗಳಲ್ಲಿ ಕೋಳಿಯ ಮೇವಿನಲ್ಲಿ ಸೇರಿಸಿ ಕೋಳಿಗಳಿಗೆ ನಾವು ಒದಿಸಬೇಕಾಗುತ್ತೆ. ಇತರ ಖನಿಜಾಂಶಗಳು ಕೋಳಿಗಳಿಗೆ ಮಾಮೂಲು ಆಹಾರದಲ್ಲೇ ಸಾಕಷ್ಟು ಲಭ್ಯವಿರುತ್ತವೆ. ಅವು ಆಹಾರದಲ್ಲೇ ಸಾಕಷ್ಟು ಇರೋದ್ರಿಂದ ಪ್ರತ್ಯೇಕವಾಗಿ ತಾವು ಪೂರೈಸಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ. ಈ ಉಪಯುಕ್ತ ಆಹಾರ ಸೇರ್ಪುಗಳು ಅಂತಾರಲ್ಲ, ಅವು ಹೇಗೆ ಮೇಡಮ್? ಇವು ಪೌಷ್ಟಿಕ ಆಹಾರಾಂಶಗಳಂತ ಅಲ್ಲ ಅಂತ ಹೇಳ್ಬೋದು. ಈ ವಸ್ತುಗಳು ನಾವು ಆಹಾರದಲ್ಲಿ ಸೇರಿಸಿ ಕೊಡೋದ್ರಿಂದ ಕೋಳಿಗಳಿಗೆ ಬರಲಿರುವ ಕೆಲವು ರೋಗಗಳನ್ನು ನಾವು ತಡೆಗಟ್ಟಬಹುದು. ಜೊತೆಗೆ ಆಹಾರಾಂಶ ಸ್ಥಿರೀಕರಣ ಅಂತ ಹೇಳ್ತೀವಲ್ಲ, ಸ್ಥಿರೀಕರಣ ಜೊತೆಗೆ ಕೋಳಿಗಳ ಬೆಳವಣಿಗೆ ವರ್ಧನೆಗೆ ಇನ್ನೂ ಮುಂತಾದ ಕೆಲಸಗಳಿಗೆ ಇವು ಬಹಳ ಉಪಯೋಗಕಾರಿ ಅಂತ ಹೇಳ್ಬೋದು. ಅವುಗಳು ಯಾವ್ಯಾವ ಅಂತ ಹೇಳಕ್ ಬೇಕಾದ್ರೆ ಇವುಗಳ ತುಂಬಾ ಇತರ ಆಹಾರ ಉಪಯುಕ್ತ ಸೇರ್ಪುಗಳು ಇದಾವೆ. ಅವುಗಳಲ್ಲಿ ಮೊದಲನೇದಾಗಿ ಏನೋದಾದ್ರೆ ಪ್ರತಿಜೈವಿಕಗಳು, ಕಾಕ್ಸಿಡಿಯ ನಿರೋಧಕಗಳು, ಯಕೃತ್ತಿನ ಪ್ರಯೋಜಕಗಳು, ಪ್ರೋಬಯೋಟಿಕ್ಸ್, ಜೀವಕಿಣ್ವಗಳು ಅಂತ ಹೇಳ್ತೀವಲ್ಲ, ಅವುಗಳು ಸಹ ಇದರಲ್ಲೇ ಬರ್ತವೆ. ಇನ್ನು ಬೆಳವಣಿಗೆಯ ಪ್ರಚೋದಕಗಳು ಸಾಮಾನ್ಯವಾಗಿ ಬಳಸುವ ಆಹಾರ ಸೇರ್ಪುಗಳಲ್ಲಿ ಇರ್ತವೆ. ಪ್ರತಿಜೈವಿಕಗಳು ಅಂದ್ರೇನು ಮೇಡಮ್? ಎಳೆಯ ವಯಸ್ಸಿನಲ್ಲಿ ಮಾಂಸದ ಕೋಳಿ ಬೆಳವಣಿಗೆಗೆ ಹೆಚ್ಚಿಸೋದಕ್ಕೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಕೋಳಿ ಮೇವಿಗೆ ಈ ಪ್ರತಿಜೈವಿಕ ಜೈವಿಕಗಳನ್ನ ಸೇರಿಸ್ಕೊಡ್ತಾ ಇದೀವಿ. ಇವು ಯಾವಾಗ ಕ್ಲೋರ್ ಟೆಟ್ರಾಸೈಕ್ಲಿನ್ಸ್ ಅಂತ ಹೇಳ್ಬೋದು, ಆಕ್ಸಿಟೆಟ್ರಾಸೈಕ್ಲಿನ್ಸ್, ನೈಟ್ರೋಫ್ಯೂರಜೋನ್ಸ್ ಇಂಥ ಮುಂತಾದವುಗಳನ್ನ ನಾವು ಸೇರಿಸಿ ಕೊಡ್ತಾ ಇದೀವಿ. ಆದ್ರೆ ಇದು ನಮ್ಮ ದೇಶದಲ್ಲಿ ಮಾತ್ರ ಕೊಡ್ತಾ ಇದೀವಿ. ಆಕ್ಚುಲಿ ಕೆಲವೊಂದು ದೇಶಗಳಲ್ಲಿ ಈ ಪ್ರತಿಜೈವಿಕಗಳನ್ನ ಹಾಕಬಾರ್ದು ಅಂತ ಬ್ಯಾನೆ ಮಾಡಿಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಇನ್ನೂ ನಾವು ನಮ್ಮ ಕರ್ನಾಟಕದಲ್ಲೂ ಸಹ ನಾವು ಇವುಗಳನ್ನ ಸೇರಿಸಿದ್ದೀನ ಪ್ರತಿನಿತ್ಯ ಆಹಾರದಲ್ಲಿ ಕೊಡ್ತಾನೆ ಇದೀವಿ. ಈ ಕಾಕ್ಸಿಡಿಯ ನಿರೋಧಕಗಳು ಅಂದ್ರೆ ಏನು? ಸಾಮಾನ್ಯವಾಗಿ ಬಳಸುವ ಕಾಕ್ಸಿಡಿ ನಿರೋಧಕಗಳು ಅಂತಂದ್ರೆ ಈಗ ಮೊನೆನ್ಸಿನ್ ಅಂತ ಹೇಳ್ಬೋದು, ಹಲವಾರು ಹೆಸರುಗಳಿದಾವೆ. ಇವು ಕೊಡೋದ್ರಿಂದ ಕಾಕ್ಸಿಡಿಯ ರೋಗ ತಪ್ಪುತ್ತೆ. ಕೋಳಿಗಳಲ್ಲಿ ಕಾಕ್ಸಿಡಿಯ ರೋಗ ಬರ್ದಂಗೆ ತಡೆಗಟ್ಟೋದಕ್ಕೋಸ್ಕರ ತಾವು ಆಹಾರದಲ್ಲಿ ಸೇರಿಸಿ ಕೊಡಬೇಕಾಗುತ್ತೆ. ಇವುಗಳನ್ನ ಮರಿಯ ಪ್ರಾರಂಭಿಕ ಮತ್ತು ಮುಕ್ತಾಯ ಆಹಾರದಲ್ಲಿ ತಾವು ತಪ್ಪದೆ ಒದಗಿಸಬೇಕಾಗುತ್ತೆ. ಈ ಆಮ್ಲಜನಕ ಸಂಯೋಗ ನಿರೋಧಕಗಳು ಆಂಟಿ ಆಕ್ಸಿಡೆಂಟ್ಸ್ ಅಂತೇವಲ್ಲ, ಹೌದು, ಇದ್ರ ಬಗ್ಗೆ ಹೇಳಿ. ಇವುಗಳನ್ನ ನಾವು ಮೇವಿನಲ್ಲಿ ಕಮಟು ವಾಸನೆ ಅಂತ ಹೇಳಿದ್ವಲ್ಲ, ಆಗ್ಲೇ ತಿಳಿಸಿದ್ವಲ್ಲ, ಅದನ್ನ ತಪ್ಪಿಸೋದಕ್ಕೋಸ್ಕರ ನಾವು ಹಾಕ್ತೀವಿ ಅಂತ ಹೇಳ್ಬೋದು. ಆಹಾರದಲ್ಲಿ ವಿಶೇಷವಾಗಿ ಕೊಬ್ಬು ಅಥವಾ ಎಣ್ಣೆ ಅಧಿಕ ಪ್ರಮಾಣದಲ್ಲಿದ್ರೆ ಇವುಗಳನ್ನು ಸೇರಿಸೋದ್ರಿಂದ ಈ ಆಂಟಿ ಆಕ್ಸಿಡೆಂಟ್ಸ್ ಹಾಕೋದ್ರಿಂದ ಕಮಟು ವಾಸನೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಇವು ಏನ್ ಮಾಡ್ತವೆ ಅಂದ್ರೆ ನಮ್ಗೆ ಫ್ರೀ ರಾಡಿಕಲ್ಸ್ ಅಂತ ರಿಲೀಸ್ ಆಗ್ತವೆ ಅಂತ ಹೇಳ್ತವಲ್ಲ, ಅದನ್ನೆಲ್ಲ ಪ್ರಿವೆಂಟ್ ಮಾಡೋದಕ್ಕೆ ಇವು ಹೆಲ್ಪ್ ಮಾಡ್ತವೆ. ಈ ಕೋಳಿಗಳ ಆಹಾರ ಘಟಕಾಂಶಗಳು ಅಂತವೆ, ಅದು ಹೇಗಿರ್ತದೆ ಮೇಡಮ್? ಈಗ ನಾವು ಸಮತೋಲನ ಆಹಾರ ತಯಾರಿಸ್ತಿದೀವಿ ಅಂತ ಆದ್ರೆ ಈ ತಯಾರಿಸೋದಕ್ಕೆ ನಾವು ಆಹಾರದ ವಿವಿಧ ಆಹಾರ ಘಟಕಾಂಶಗಳನ್ನ ನಾವು ಸೇರಿಸಬೇಕಾಗುತ್ತೆ. ಅವುಗಳಲ್ಲಿ ಮೊದಲನೇದು ಅಂತಂದ್ರೆ ಶಕ್ತಿದಾಯಕ ಪದಾರ್ಥಗಳು, ಎರಡನೇದಾಗಿ ಸಸಾರಜನಕ ಪದಾರ್ಥಗಳು, ಮೂರನೇದಾಗಿ ಖನಿಜಾಂಶ ಪದಾರ್ಥಗಳು ಅಂತ ಇದಾವೆ. ಅಷ್ಟೇ ಅಲ್ಲದೆ ನಾನು ಆಗ್ಲೇ ತಿಳಿಸಿರೋ ಹಾಗೆ ಜೀವ ಸತ್ವ ಪೂರಕಗಳನ್ನು ಸಹ ಸೇರಿಸಬೇಕಾಗುತ್ತೆ, ಮತ್ತು ಕೊನೆಯದಾಗಿ ಆಹಾರ ಸೇರ್ಪುಗಳನ್ನು ಸಹ ತಾವು ತಪ್ಪದೆ ಸೇರಿಸಬೇಕಾಗುತ್ತೆ. ಈ ಶಕ್ತಿದಾಯಕ ಪದಾರ್ಥಗಳ ಬಗ್ಗೆ ಹೇಳಿ. ನಾವು ಸಾಮಾನ್ಯ ಉಪಯೋಗಿಸ್ತೀವಲ್ಲ ದವಸ ಧಾನ್ಯಗಳು ಅಂತ ಹೇಳ್ತೀವಿ, ಇಲ್ಲ ಅಥವಾ ದವಸ ಧಾನ್ಯಗಳ ಉಪ ಪದಾರ್ಥಗಳು ಮತ್ತು ಎಣ್ಣೆಗಳು ಸಹ ಈ ಶಕ್ತಿದಾಯಕ ಪದಾರ್ಥಗಳಲ್ಲಿ ಬರ್ತವೆ. ಈ ನಾವು ಉಪಯೋಗಿಸುವ ದವಸ ಧಾನ್ಯಗಳಲ್ಲಿ ಮೆಕ್ಕೆಜೋಳ ಆಗ್ಬೋದು, ಗೋಧಿ, ಜೋಳ, ಸಜ್ಜೆ, ನುಚ್ಚು ಮಾಡಿದ ಅಕ್ಕಿ, ರಾಗಿ, ನವಣೆ ಇತ್ಯಾದಿಗಳು ಈ ಶಕ್ತಿದಾಯಕ ಪದಾರ್ಥಗಳು ಅಂತ ಹೇಳ್ಬೋದು. ಉಪ ಪದಾರ್ಥಗಳು ಅಂತ ಹೇಳೋದಾದ್ರೆ ಅಕ್ಕಿ ತೌಡು ಆಗ್ಬೋದು, ಗೋಧಿ ತೌಡು, ಮೆಕ್ಕೆಜೋಳದ ತೌಡು, ಎಲ್ಲ ಈಗ ಹಿಂಡಿಗಳು ಅವುಗಳನ್ನ ಸಹ ತಾವು ಸೇರಿಸಿ ಉಪಯೋಗಿಸ್ಬೋದು. ಇನ್ನು ಎಣ್ಣೆ ಪದಾರ್ಥಗಳಲ್ಲಿ ಅದರಲ್ಲೂ ಸೋಯಾ ಅವರೆ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಬೀಜದ ಎಣ್ಣೆ, ದನದ ಕೊಬ್ಬನು ಸಹ ತಾವು ಇದರ ಈ ಗುಂಪಿನಲ್ಲಿ ವಿಂಗಡಿಸಬಹುದು. ಸಸಾರಜನಕ ಪದಾರ್ಥಗಳು ಅಂತವೆ, ಇದ್ರ ಬಗ್ಗೆ ಹೇಳಿ. ಇವುಗಳಲ್ಲಿ ಎರಡು ವಿಧಗಳಿದಾವೆ. ಮೊದಲನೇದಾಗಿ ಹೇಳೋದಾದ್ರೆ ಪ್ರಾಣಿಜನ್ಯ ಸಸಾರಜನಕ ಪದಾರ್ಥಗಳು, ಮತ್ತೆ ಎರಡನೇದಾಗಿ ಸಸ್ಯಜನ್ಯ ಸಸಾರಜನಕಗಳು ಅಂತ ಹೇಳ್ಬೋದು. ಈ ಪ್ರಾಣಿಜನ್ಯ ಸಸಾರಜನಕ ಪದಾರ್ಥಗಳು ಅಂತ ಹೇಳೋದಾದ್ರೆ ಈಗ ಮೀನಿನ ಪುಡಿ, ಒಣ ಮೀನು, ಮಾಂಸದ ಪುಡಿ, ರಕ್ತದ ಪುಡಿ, ಹ್ಯಾಚರಿ ಕಸ ಅಂತ ಹೇಳ್ತೀವಲ್ಲ, ಅದನ್ನು ಸಹ ಕೋಳಿದು, ಅದನ್ನು ಸಹ ನೀವು ಆಹಾರದಲ್ಲಿ ಪ್ರೋಸೆಸ್ ಮಾಡಿದ್ದನ್ನ ತಾವು ಸೇರಿಸಬಹುದು. ಇನ್ನು ಸಸ್ಯ ಮೂಲದ ಸಸಾರಜನಕ ಘಟಕಾಂಶಗಳು ಅಂತಂದ್ರೆ ಕಡಲೆಕಾಯಿ ಹಿಂಡಿ, ಸಾರ ತೆಗೆದ ಈ ಕಡಲೆಕಾಯಿ, ಮತ್ತೆ ಸಾರ ತೆಗೆದ ಸೋರೆ ಅವರೆ, ಸಾರ ತೆಗೆದ ಸೂರ್ಯಕಾಂತಿ ಬೀಜ, ಎಳ್ಳಿನ ಹಿಂಡಿ, ಸಾಸಿವೆ ಹಿಂಡಿ, ಇವುಗಳನ್ನು ಸಹ ತಾವು ಕೋಳಿ ಆಹಾರದಲ್ಲಿ ಉಪಯೋಗಿಸಬಹುದು. ಈ ಖನಿಜಾಂಶ ಪದಾರ್ಥಗಳು ಅಂತೇವೆ, ಅದರಲ್ಲಿ ಯಾವ್ಯಾವ್ದು ಬರ್ತವೆ? ಈ ಖನಿಜಾಂಶ ಮೂಲಗಳಲ್ಲಿ ಮೊದಲನೇದಾಗಿ ಹೇಳೋದಾದ್ರೆ ನಾವು ಮೂಳೆ ಪುಡಿನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಅಷ್ಟೇ ಅಲ್ಲದೆ ಡೈ ಕ್ಯಾಲ್ಸಿಯಂ ಫಾಸ್ಫೇಟ್, ಕಪ್ಪೆ ಚಿಪ್ಪಿನ ಪುಡಿ, ಸೀಮೆ ಸುಣ್ಣದ ಪುಡಿ, ಅಡಿಗೆ ಉಪ್ಪು, ಕಬ್ಬಿಣದ ಸಲ್ಫೇಟ್, ಪೊಟ್ಯಾಸಿಯಂ ಅಯೋಡೈಡ್, ತಾಮ್ರದ ಸಲ್ಫೇಟ್, ಕೋಬಾಲ್ಟ್ ಕ್ಲೋರೈಡ್, ಮ್ಯಾಂಗನೀಸ್ ಸಲ್ಫೇಟ್, ಸತುವಿನ ಸಲ್ಫೇಟ್, ಸೋಡಿಯಂ ಸೆಲೆನೈಟ್ಗಳು ಇದ್ದಾವೆ. ಇವು ಮಾರುಕಟ್ಟೆಯಲ್ಲಿ ಖನಿಜಾಂಶದ ಪುಡಿ ಅಂತ ಮಿಶ್ರಣ ಅಂತ ಸಿಗುತ್ತೆ, ಅವುಗಳನ್ನ ತಾವು 1-2 kg ಆಹಾರ ಮಿಶ್ರಣದಲ್ಲಿ ತಾವು ಸೇರಿಸಬಹುದು. ಈ ಜೀವಸತ್ವ ಪೂರಕ ಪದಾರ್ಥಗಳು ಅಂತವೆ, ಅವು ಯಾವ್ಯಾವು? ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಈಗ ಹಸಿರು ಸೊಪ್ಪುಗಳು ಅಂತ ಹೇಳ್ತೀವಲ್ಲ, ಈಗ ನಾಟಿ ಕೋಳಿಗಳೆಲ್ಲ ಹೊರಗಡೆ ಓಡಾಡ್ಕೊಂಡಿರ್ತವೆ, ಹಸಿರು ಸೊಪ್ಪುಗಳನ್ನ ತಿನ್ಕೊಂತ ಇರ್ತವೆ. ಈ ಜೀವಸತ್ವಗಳನ್ನ ಹೆಚ್ಚಿಗೆ ನಾವು ಪೂರೈಕೆ ಮಾಡಬೇಕು ಅಂತ ಇಲ್ಲ, ಆದ್ರೆ ನಾವು ಕೇಜಲ್ಲಿ ಒಳಗಡೆ ಉಪಯೋಗಿಸ್ತಾ ಇರೋ ಕೋಳಿಗಳನ್ನ ಬೆಳೆಸ್ತಾ ಇರೋವ್ಗಳಿಗೆ ನಾವು ಈ ಹಸಿರು ಸೊಪ್ಪುಗಳು ಅಂತ ಹೇಳ್ತೀವಲ್ಲ, ಅವುಗಳು ಸಹ ಜೀವಸತ್ವ ಪೂರಕ ಪದಾರ್ಥಗಳು ಅಂತಾನೆ ಹೇಳ್ಬೋದು. ಅಷ್ಟಲ್ದೆ ಇವು ನಾವು ಒಣಗಿದ್ರೂ ಸಹ ಪರವಾಗಿಲ್ಲ, ಅವನು ಸಹ ಕೊಡ್ಬೋದು. ಕಚ್ಚಾ ಹಸಿರು ರೂಪದಲ್ಲಿ ಬಳಸಿದ್ರೂ ಸಹ ಅವುಗಳನ್ನು ಕೊಡ್ಬೋದು. ಅವುಗಳಂದ್ರೆ ಇಲ್ಯೂಸನ್, ಬರ್ಸೀಮ್, ನೆಲಗಡಲೆಕಾಯಿ, ಇವುಗಳನ್ನ ತಾವು ಕೋಳಿಗಳ ಆಹಾರದಲ್ಲಿ ಕೆಲವು ಜೀವಸತ್ವಗಳನ್ನ ಕೊಡೋದಕ್ಕೋಸ್ಕರ ತಾವು ಹಸಿರು ಮೇವುಗಳಾಗಿ ಉಪಯೋಗಿಸಬಹುದು. ಅಷ್ಟೇ ಅಲ್ಲದೆ ಮಲ್ಬೆರಿ ಅನ್ಬೋದು, ಇತರ ನುಗ್ಗೆ ಸೊಪ್ಪು, ಅವುಗಳನ್ನು ಸಹ ತಾವು ಜೀವಸತ್ವ ಪೂರಕಗಳಾಗಿ ಉಪಯೋಗಿಸಬಹುದು. ಈ ಪೋಷಕಾಂಶ ವಿರೋಧಿ ವಸ್ತುಗಳು ಅಂತವೆ, ಅವು ಯಾವ್ಯಾವುದು? ಈ ಕೆಲವೊಂದು ಆಹಾರಗಳಲ್ಲಿ ಮೂಲತಃ ಅನೇಕ ಪೋಷಕಾಂಶ ವಿರೋಧಿ ವಸ್ತುಗಳು ಅವುಗಳಲ್ಲೇ ಇರಬಹುದು, ಅಥವಾ ತಾವೇನಾದ್ರು ಪ್ರೋಸಿಂಗ್ ಅಂತ ಹೇಳ್ತೀವಲ್ಲ, ಅಥವಾ ಆಕಸ್ಮಿಕವಾಗಿ ಆಹಾರದಲ್ಲಿ ಸೇರ್ಕೊಬಹುದು. ಅಂತಹ ಗಮನಾರ್ಹ ವಸ್ತುಗಳು ಎಂತ ಅಂದ್ರೆ, ಹೆಚ್ಚಾಗಿ ಕಾಣ ಸಿಗೋದು ಅಂದ್ರೆ ಈ ಪ್ರೋಟಿಯೇಸ್ ಇನ್ಹಿಬಿಟರ್ಸ್, ಹಿಮಗ್ಲುಟಿನಿನ್ಸ್, ಗೈಟ್ರೋಜೆನ್ಸ್, ಗಾಸಿಪಾಲ್, ಟ್ಯಾನಿನ್ಸ್, ಸಪೋನಿನ್ಸ್, ಈ ತರ ತುಂಬಾ ಹೆಚ್ಚಿಗೆ ಇದಾವೆ. ಅವುಗಳನ್ನ ತಾವು ಕಡಿಮೆ ಮಾಡಬೇಕು ಅವುಗಳೆಲ್ಲ ಆಹಾರದಲ್ಲಿ ಇದ್ದಾಗೆ, ಅಥವಾ ಅವುಗಳನ್ನ ಇರೋ ಆಹಾರನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗುತ್ತೆ. ಮೇಡಮ್ ಅವರೇ, ಆಮೇಲೆ ಈಗ ಈ ಕೋಳಿ ಆಹಾರ ಮತ್ತೆ ಕೋಳಿ ಆಹಾರ ಒಂದು ನಿರ್ವಹಣೆ ಸಂದರ್ಭದಲ್ಲಿ ಈ ಮಾಂಸದ ಕೋಳಿ ಆಹಾರದಲ್ಲಿ ವಿವಿಧ ಆಹಾರ ಪದಾರ್ಥಗಳನ್ನ ಯಾವ ಒಂದು ಶೇಕಡಾ ಮಟ್ಟದಲ್ಲಿ ಸೇರಿಸಿಕೊಳ್ಬೇಕಾಗ್ತದೆ? ಈಗ ಹೇಳೋದಾದ್ರೆ ಶಕ್ತಿ ಮೂಲಗಳು, ಸಸಾರಜನಕ ಮೂಲಗಳು, ಖನಿಜ ಮಿಶ್ರಣ ಅಂತ ನಾನು ಆಗ್ಲೇ ನಿಮ್ಗೆ ವಿವರಣೆ ಮಾಡಿದ್ದೀನಿ. ಅವುಗಳಲ್ಲಿ ಈಗ ಪ್ರಾರಂಭಿಕ ಹಂತ ಅಂತ ತಗೊಳ್ಳೋದಾದ್ರೆ ಆ ಕೋಳಿ ಆಹಾರದಲ್ಲಿ, ಪ್ರಾರಂಭಿಕ ಹಂತದ ಕೋಳಿ ಆಹಾರದಲ್ಲಿ ನಾವು ಶಕ್ತಿ ಮೂಲಗಳನ್ನ 55-56% ಅಂತ ಹೇಳ್ತೀವಲ್ಲ, ಅಂದ್ರೆ ಈಗ 100 kg 56-55 kg ಅಷ್ಟು ಹಾಕ್ಬೇಕಾಗುತ್ತೆ. ಇನ್ನು ಸಸಾರಜನಕದ ಮೂಲಗಳಾದ್ರೆ ಅವುಗಳನ್ನ 38-40% ಹಾಕ್ಬೇಕಾಗುತ್ತೆ. ಇನ್ನು ಖನಿಜ ಮಿಶ್ರಣವನ್ನ 3% ಹಾಕ್ಬೇಕಾಗುತ್ತೆ. ಮತ್ತು ಇನ್ನಿತರೆ ಸೇರ್ಪು, ಆಹಾರ ಸೇರ್ಪುಗಳು ಅಂತೆಲ್ಲ ಹೇಳಿದ್ವಲ್ಲ, ಅವುಗಳನ್ನ ತಾವುಗಳು ಬೇಕಿದ್ರೆ 2-3% ಅಷ್ಟು ಹಾಕ್ಬೋದು. ಇನ್ನು ಮುಕ್ತಾಯ ಹಂತಕ್ಕೆ ಬಂದಾಗ, ಈ ಕೋಳಿಗಳು ಮುಕ್ತಾಯ ಹಂತದಲ್ಲಿ ಈಗ ಶಕ್ತಿ ಮೂಲಗಳನ್ನ ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕ್ಬೋದು. ಅಂದ್ರೆ ಅವುಗಳನ್ನ 60-62% ಅಂತ ಹೇಳ್ತೀವಿ, ಅಥವಾ 60-62 kg 100 kg ಹಾಕ್ಬೋದು. ಇನ್ನು ಸಸಾರಜನಕದ ಮೂಲಗಳನ್ನ 34-35% ಹಾಕ್ಬೋದು. ಖನಿಜ ಮಿಶ್ರಣವನ್ನು ಆಗ್ಲೇ ತಿಳಿಸಿದಾಗೆ ಸೇಮ್ 3% ಅಷ್ಟು ಹಾಕ್ಬೇಕಾಗುತ್ತೆ. ಮತ್ತು ಇನ್ನಿತರ ಸೇರ್ಪಡೆಗಳನ್ನ 2-3% ಹಾಕ್ಬೋದು. ಇನ್ನು ಮರಿಗಳಿಗೆ 24 ಗಂಟೆ ಕಾಲ ತಾವು ಮೇವು ಮತ್ತು ನೀರನ್ನು ನಿರಂತರವಾಗಿ ಕೊಡ್ತಾ ಇರಬೇಕು. ಇದನ್ನ ನೆನ್ಪಿಟ್ಕೊಳ್ಳಿ ಎಲ್ಲರೂ. ರಾತ್ರಿ ಸಮಯದಲ್ಲಿ ಕೋಳಿಗಳಿಗೆ ಮೇವು ತಿನ್ನಕ್ಕೆ ಅನುಕೂಲ ಆಗುವಂತೆ ನಾವು ಬೆಳಕಿನ ಸೌಲಭ್ಯವನ್ನು ಸಹ ಕೊಲಿಸಬೇಕಾಗುತ್ತೆ. ಯಾಕಂದ್ರೆ ಕತ್ಲೆಯಲ್ಲಿ ಫೀಡರ್ಸ್ ಎಲ್ಲ ಕಾಣಿಸಲ್ಲ ಅವಕ್ಕೆ. ಲೈಟ್ ಹಾಕಿದ್ದಾಗ ಅವು ಹೋಗ್ಬಿಟ್ಟು ಫೀಡ್ ಅಲ್ಲಿದೆ ಅಂತ ಹೇಳಿ ತಗೊಂಡು ತಿನ್ನಕ್ಕೆ ಹೆಚ್ಚು ಒಳ್ಳೇದಾಗುತ್ತೆ. ಇನ್ನು ಮೊದಲ 2 ದಿನಗಳಲ್ಲಿ ಸ್ವಲ್ಪ ಮೇವನ್ನು ಕಾಗದದ ಮೇಲೆ ಹರಡ್ಬೇಕಾಗುತ್ತೆ. ಯಾಕಂದ್ರೆ ಅವಕ್ಕೆ ಫೀಡ್ ಏನಾದ್ರು ಲಿಟರ್ ಮೇಲೆ ಎಲ್ಲ ಹಾಕಿದ್ರೆ ಈಗ ಅದು ಸಿಗದೆ ಹೋಗ್ಬಿಡುತ್ತೆ. ಅದಕ್ಕೆ ಪೇಪರ್ ಅನ್ನು ಹಾಕ್ಬಿಟ್ಟು ಆ ಪೇಪರ್ ಮೇಲೆ ಪುಡಿ ಉದುರಿಸಿದ್ರೆ ಅವು ಕೋಳಿ ಮರಿಗಳು ಎತ್ಕೊಂಡು ತಿನ್ನಕ್ಕೆ ಅನುಕೂಲ ಆಗುತ್ತವೆ. ಇದ್ರ ಜೊತೆಗೆ ಮೇವುಣಿಕೆಗಳು ಸಹ ತಾವು ಮೇವುಣಿಕೆಗಳನ್ನು ಉಪಯೋಗಿಸಿ ಸಹ ತಾವು ಮೇವನ್ನು ಇಡಬಹುದು. ಇನ್ನು ಕೋಳಿ ಆಹಾರವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಉತ್ಪಾದಿಸಿದ ಉತ್ಕೃಷ್ಟ ಗುಣಮಟ್ಟದಾಗಿರ್ಬೇಕು. ಈ ಮೇವನ್ನು ಆ ಸಂಸ್ಥೆಯ ಅಧಿಕೃತ ಸಗಟು ಮಾರಾಟಗಾರರಿಂದ ಪಡೆಯಬೇಕಾಗುತ್ತೆ. ಈ ಮಾರ್ಕೆಟ್ ಅಲ್ಲಿ ತುಂಬಾ ಈಗ ಎಷ್ಟೊಂದು ಹೆಸರುಗಳಲ್ಲಿ ಮೇವನ್ನು ತಯಾರಿಸಿಕೊಡ್ತಾ ಇದ್ದಾರೆ. ತಾವು ಖರೀದಿ ಮಾಡೋಕ್ ಮುಂಚೆ ಒಳ್ಳೆ ಗುಣಮಟ್ಟದ ಆಹಾರನ ತಾವು ಖರೀದಿಸಬೇಕಾಗುತ್ತೆ. ಇನ್ನು ಆ ಚೀಲದ ಮೇಲೆ ಬರ್ದಿರ್ತಾರಲ್ವ ಅವರು ಮ್ಯಾನುಫ್ಯಾಕ್ಚರರ್ಸ್, ಅವ್ರದ್ದು ಡೇಟು ಅದೆಲ್ಲ ನೋಡಿ ತೂಕ ಸರಿ ಇದೆಯಾ ಅದನ್ನೆಲ್ಲ ಉಪಯೋಗಿಸಿ ನೋಡಿ ಖಾತರಿಸಿ ಪಡಿಸಿಕೊಂಡು ತಾವು ಖರೀದಿ ಮಾಡಬೇಕಾಗುತ್ತೆ. ಇನ್ನು ಒಂದು ಮಾಂಸದ ಕೋಳಿ ಮಾರಾಟದ ಸಮಯದಲ್ಲಿ ಅದು ಅಂದ್ರೆ ಈಗ 6 ವಾರ ಅಂತ ನಮ್ಮ ದೇಶದಲ್ಲಿ ಇದೆ. ಅಂದ್ರೆ ಮುಂಚಿನ ಕಾಲದಲ್ಲಿ 8 ವಾರದವರೆಗೂ ನಾವು ಈ ಮಾಂಸದ ಕೋಳಿಗಳನ್ನು ಸಾಕಣೆ ಮಾಡ್ತಾ ಇದ್ವಿ. ಈಗ 6 ವಾರಗಳಿಗೆ ನಾವು ಮಾರುಕಟ್ಟೆಗೆ ಕೊಟ್ಬಿಡ್ತಿದ್ದೀವಿ. ಆದ್ರೆ ಬೇರೆ ದೇಶಗಳಲ್ಲಿ ಈಗ 4 ವಾರಗಳಿಗೆ ಮಾರುಕಟ್ಟೆ ಮಾಡ್ತಿದ್ದಾರೆ. ಇವು ಅಂದಾಜಿಗೆ ಈಗ ನಾನು ಹೇಳ್ತಾ ಇದ್ದೀನಿ, ಇವು ಸರಾಸರಿ 6 ವಾರಗಳಲ್ಲಿ 3-3.5 kg ಅಷ್ಟು ಆಹಾರ ಸೇವಿಸ್ತವೆ ಮತ್ತು 7-8 liter ಅಷ್ಟು ನೀರು ಕುಡಿತವೆ ಅಂತ ಹೇಳ್ಬಹುದು. ಇದರ ತಕ್ಕಂಕೆ ತಾವು ಎಷ್ಟು ಕೋಳಿ ಮರಿನ ಇಟ್ಕೊಂತಾ ಇದ್ದೀರಾ ಅಷ್ಟು ಕೋಳಿಗಳಿಗೆ ನೀವು ಆಹಾರನ ಪರ್ಚೇಸ್ ಮಾಡಿ ಇಟ್ಕೋಬೇಕಾಗುತ್ತೆ. ಈ ಮೇವು 1 ವಾರಕ್ಕೆ ಮತ್ತು 10 ದಿನಗಳ ಮಟ್ಟಕ್ಕೆ ಆಗಷ್ಟು ಮಾತ್ರ ಶೇಖರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಹೆಚ್ಚಿಗೆ ಮಾಡಿದ್ರೆ ಅದು ಕೆಟ್ಟೋಗೋದು ಅನ್ನೋದಕ್ಕಿಂತನೂ ಅದು ಗುಣಮಟ್ಟ ಕಡಿಮೆ ಆಗೋ ಸಾಧ್ಯತೆಗಳಿದಾವೆ. ಆದ್ದರಿಂದ ಫ್ರೆಶ್ ಆಗಿತ್ತವು ಪರ್ಚೇಸ್ ಮಾಡಿದ್ರೆ ಒಳ್ಳೇದು. ಅಷ್ಟೇ ಅಲ್ಲದೆ ತಾವು ಈ ಕೋಳಿ ಮರಿಗಳಿಗಾಗ್ಲಿ ಕೋಳಿಗಳಿಗಾಗ್ಲಿ ಸಾಕಷ್ಟು ಮೇವುಣಿಕೆಗಳನ್ನು ಕೊಡಬೇಕಾಗುತ್ತೆ. ಈಗ ಹೆಚ್ಚಿನ ಪ್ರಮಾಣದಲ್ಲಿ ಈಗ 1,000-5,000 ಆತರ ಮಾಡ್ತಿದ್ದಾಗ ಹೆಚ್ಚು ಮೇವುಣಿಕೆಗಳನ್ನ ಉಪಯೋಗಕ್ಕೆ ನೋಡಿಕೊಂಡು ನೀವು ಕೊಡಬೇಕಾಗುತ್ತೆ. ಇನ್ನು ದೊಡ್ಡ ಪ್ರಮಾಣದಲ್ಲಿ ಮಾಂಸ ಕೋಳಿ ಸಾಕಾಣಿಕೆ ಮಾಡೋತಿದ್ರೆ ಹಾಗೂ ಅನುಕೂಲತೆಗಳು ಏನಾದರೂ ತಮ್ಮ ರೈತರಲ್ಲಿ ಇದ್ರೆ ಅವಶ್ಯಕತೆಗೆ ತಕ್ಕ ಹಾಗೆ ತಾವು ಕೋಳಿ ಆಹಾರವನ್ನು ತಾವೇ ತಯಾರಿಸಬಹುದು. ಅದಕ್ಕಾಗಿ ಬೇಕಾದ ಆಹಾರ ಪದಾರ್ಥಗಳು, ಲವಣ ಮಿಶ್ರಣ ಮತ್ತಿತರೆ ಸಾಮಗ್ರಿಗಳನ್ನು ಖರೀದಿಸುವಾಗ ಆ ಮೂಲ ಗುಣಮಟ್ಟ ಸಹ ತಾವು ನೋಡಿ ಹೆಚ್ಚು ಜಾಗರೂಕತೆ ವಹಿಸಿ ಪರ್ಚೇಸ್ ಮಾಡಬೇಕಾಗುತ್ತೆ. ಆಹಾರ ತಯಾರಿಸುವ ಮುನ್ನ ಕುಕ್ಕುಟ ಆಹಾರ ಶಾಸ್ತ್ರ ತಜ್ಞರ ಸಲಹೆ ಪಡೆಯೋದು ಬಹಳ ಒಳ್ಳೇದು ಅಂತ ಹೇಳ್ತೀವಿ. ಈ ಆಹಾರ ಸಿದ್ಧಪಡಿಸಬೇಕಾದ್ರೆ ಯಾವೊಂದು ಮಾರ್ಗದರ್ಶನವನ್ನ ನಾವು ನೋಡ್ಕೊಳ್ಬೇಕಾಗ್ತದೆ? ತಾವು ಆಹಾರ ಸಿದ್ಧಪಡಿಸೋಕ್ಕಿಂತ ಮುಂಚೆ ಕೋಳಿ ಯಾವ ವಿಧದ್ದು ಅಂತ ನೀವು ಖಾತರಿಸಿಕೊಳ್ಬೇಕು. ಅವುಗಳಲ್ಲಿ ಪೋಷಕಾಂಶಗಳಾಗುತ್ತೆ, ಎಷ್ಟು ಅವಶ್ಯಕತೆ ಎಷ್ಟಿದೆ ಅಂತ ತಾವು ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಸರಿಯಾದ ಆಹಾರ ಪದಾರ್ಥಗಳ ಲಭ್ಯತೆ ಇದೆಯಾ ತಮ್ಮಲ್ಲಿ, ಆ ಪದಾರ್ಥಗಳನ್ನ ತಗೊಂಡ್ ಬಂದು ಹಾಕ್ಬೇಕಾಗುತ್ತೆ. ಈಗ ಲಭ್ಯವಿರುವ ಆಹಾರ ಪದಾರ್ಥಗಳ ಮಾಹಿತಿ ಬಗ್ಗೆನೂ ಸಹ ತಾವು ಅದರಲ್ಲಿ ಎಷ್ಟು ಶಕ್ತಿ ಪ್ರದಾಯಕಗಳಾಗ್ಬೋದು, ಶಕ್ತಿ ಮೂಲಗಳಾಗ್ಬೋದು, ಸಸಾರ್ಜನಕ ಮೂಲಗಳಾಗ್ಬೋದು, ಖನಿಜ ಮಿಶ್ರಗಳು ಎಷ್ಟೆಷ್ಟನ್ನ ಸೇರ್ಪಡೆ ಮಾಡಬೇಕು ಅನ್ನೋದನ್ನು ಸಹ ತಾವು ತಿಳ್ಕೊಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಆಗ್ಲೇ ನಾನು ತಿಳಿಸಿದ್ದೀನಿ ನಿರ್ಬಂಧಗಳ ಬಗ್ಗೆ ಹೇಳಿದ್ದೀನಿ. ಇವು ನಿರ್ಬಂಧಗಳನ್ನು ಇದ್ದಾಗ ಆಹಾರದಲ್ಲಿ ಸೇರಿಸುವ ಮಟ್ಟ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಮಟ್ಟಕ್ಕೆ ನಾವು ಸೇರಿಸಬೇಕಾಗುತ್ತೆ, ಅಥವಾ ಈ ಪೌಷ್ಟಿಕಾಂಶ ವಿರೋಧಿ ವಸ್ತುಗಳು ಯಾವ್ಯಾವ ಇದಾವೆ ಅವುಗಳನ್ನ ನಿರ್ವಹಣೆ ಮಾಡಿ ಸೇರಿಸಬಹುದಾ ಅನ್ನೋದನ್ನು ಸಹ ತಾವು ತಿಳ್ಕೊಬೇಕಾಗುತ್ತೆ. ಆಮೇಲೆ ಕೊನೆಯದಾಗಿ ಹೇಳೋದಾದ್ರೆ ಬೆಳವಣಿಗೆ ವರ್ಧಕಗಳನ್ನ ಬಳಕೆ ಮಾಡಬಹುದಾ ಅವುಗಳನ್ನು ಸಹ ತಾವು ತಿಳ್ಕೊಂಡು ಆಹಾರದಲ್ಲಿ ಸೇರ್ಪಡಣೆ ಮಾಡಬೇಕಾಗುತ್ತೆ. ಆಮೇಲೆ ಈಗ ಈ ಪ್ರೋಟೀನ್ ಪದಾರ್ಥಗಳನ್ನ ಮಾಂಸದ ಕೋಳಿ ಆಹಾರದಲ್ಲಿ ಸೇರಿಸಿಕೊಳ್ಳುವ ಮಟ್ಟ ಯಾವುದು? ಈಗ ಪ್ರೋಟೀನ್ ಅಂಶ ಇರುವಂತವು ಅಂತ ಹೇಳಕ್ಕಾದ್ರೆ ಈಗ ಸೋಯಾ ಅವರೇ ಹಿಂಡಿ ಅಂತ ತಗೊಂಡ್ರೆ 10-15% ವರೆಗೂ ಸಹ ಹಾಕ್ಬೋದು. ಇನ್ನು ಸೋಯಾ ಅವರೇ ಹಿಂಡಿ ಅದನ್ನ 10-15%, ಮೀನಿನ ಹಿಂಡಿ 2-10% ಅಷ್ಟು ಹಾಕ್ಬೇಕು ಅಂತ ಹೇಳ್ತೀವಿ. ಇದನ್ನ ಹೆಚ್ಚಿಗೆ ಹಾಕ್ಬಾರ್ದು ಅಂತ ಹೇಳ್ತೀವಿ. ಯಾಕೆಂದ್ರೆ ಇದ್ರದ ಸ್ಮೆಲ್ ಅಂತ ಹೇಳ್ತೀವಿ, ಮೀನಿನ ವಾಸನೆ ಸಹ ಈ ಮೊಟ್ಟೆಗಳಲ್ಲೇ ಆಗ್ಬೋದು, ಅಥವಾ ಮಾಂಸದ ಕೋಳಿಗಳಾಗಿರೋದ್ರಿಂದ ಮಾಂಸದಲ್ಲೂ ಸಹ ಬಂದ್ಬಿಡುತ್ತೆ. ಅದಕ್ಕೆ ಹೆಚ್ಚಿಗೆ ಹಾಕ್ಬೇಡಿ ಅಂತ ಹೇಳ್ತೀವಿ. ಇನ್ನು ಕಡಲೆಕಾಯಿ ಹಿಂಡಿನ 5-15% ಅಷ್ಟು ಹಾಕ್ಬೋದು. ಇನ್ನು ಹತ್ತಿ ಬೀಜದ ಹಿಂಡಿನೂ ಸಹ ತಾವು ಹಾಕ್ಬೋದು, ಅದನ್ನ 2-5% ಒಳಗಡೆ ನೀವು ಹಾಕಿ ಅಂತ ಹೇಳ್ತೀವಿ. ಇನ್ನು ಸೋಯಾ ಅವರೇ ಅವೆಲ್ಲ ಹೆಚ್ಚಿಗೆ ರೇಟ್ ಇರೋದ್ರಿಂದ ನಾವು ಆದಷ್ಟು ಕಡಿಮೆ ಉಪಯೋಗಿಸಿ, ಬೇರೆ ಕಡಿಮೆ ರೇಟ್ ಇರ್ತಾವಲ್ವಾ ಆ ಹಿಂಡಿಗಳನ್ನು ಉಪಯೋಗಿಸೋದ್ರಿಂದ ನೀವು ಆಹಾರದ ಬೆಲೆ ಏನಿದೆಯಲ್ಲ ಅದನ್ನ ಕಡಿಮೆ ಮಾಡ್ಕೊಬಹುದು. ಇನ್ನು ಶಕ್ತಿದಾಯಕ ಪದಾರ್ಥಗಳು ಅಂತ ನೋಡಕ್ಕಾಗದ್ರೆ ಮುಸುಕಿನ ಜೋಳನ 50% ವರೆಗೂ ಸಹ ತಾವು ಈ ಕೋಳಿಗಳಲ್ಲಿ ಉಪಯೋಗಿಸಬಹುದು. ಇನ್ನೊಂದು ಮೇಡಮ್ ಅವರೇ, ಈಗ ಆಹಾರ ಮಿಶ್ರಣದ ವಿವಿಧ ರೂಪಗಳು ಇದಾವೆ, ಅವು ಯಾವ್ಯಾವ್ದು, ಇದ್ರ ಬಗ್ಗೆ ಮಾಹಿತಿ ಮಾಡಿ. ಸಾಮಾನ್ಯವಾಗಿ ನಾವು ನೋಡೋದು, ನಾವು ಕೋಳಿಗಳಿಗೆ ಆಹಾರ ಕೊಡೋದು ಅಂದ್ರೆ ಇದು ಪುಡಿ ಅಂತ ಅಥವಾ ಮ್ಯಾಶ್ ಡಯೆಟ್ ಅಂತ ಹೇಳ್ತೀವಲ್ಲ, ಅದನ್ನ ನಾವು ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಹೆಚ್ಚಿಗೆ ಉಪಯೋಗಿಸ್ತಾ ಇದೀವಿ. ಅದಲ್ದೆ ಉಂಡೆ ಅಥವಾ ಪೆಲ್ಲೆಟ್ ಅಂತ ಹೇಳ್ತೀವಲ್ಲ, ಅದು ಸಹ ಆಹಾರ ಮಿಶ್ರಣದ ಮತ್ತೊಂದು ರೂಪ. ಮತ್ತು ಇನ್ನೊಂದು ಅಂತ ಹೇಳೋದಾದ್ರೆ ಚೂರು ಅಥವಾ ಕ್ರಂಬಲ್ಸ್ ಅಂತ ಹೇಳ್ತೀವಿ. ಈ ಮಾದರಿಗಳಲ್ಲಿ ನಾವು ಆಹಾರ ಮಿಶ್ರಣವನ್ನು ನಾವು ನೋಡ್ಬೋದು. ಈ ಪುಡಿಯನ್ನು ನಮ್ಮ ರೈತರು ಹೆಚ್ಚಾಗಿ ಉಪಯೋಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜಸ್ಸೂ ಇದಾವೆ. ಅವುಗಳೇನಂತ ಹೇಳಕ್ ಹೋದ್ರೆ, ಇಲ್ಲಿ ಕೋಳಿ ತನಗಿಷ್ಟವಾದ ಆಹಾರ ಮಾತ್ರ ತಗೊಂಡ್ಬಿಟ್ಟು ಉಳಿದಿರೋದನ್ನೆಲ್ಲ ಬಿಟ್ಬಿಡುತ್ತೆ. ಆದ್ರಿಂದ ಕೋಳಿಗಳಿಗೆ ಸಮತೋಲನ ಆಹಾರ ಸಿಗದೆ ಹೋಗ್ಬೋದು. ಅಷ್ಟೇ ಅಲ್ಲದೆ ಈ ಮಾದರಿಯಲ್ಲಿ ಆಹಾರ ನಷ್ಟ ಸಹ ಬಹಳ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾರೆ. ಈ ಎಲ್ಲಾ ತೊಂದರೆಗಳನ್ನು ತಪ್ಪಿಸಬೇಕು ಅಂತಂದ್ರೆ ತಾವುಗಳು ಪೆಲ್ಲೆಟ್ ಅಥವಾ ಕ್ರಂಬಲ್ ಮಾದರಿ ಆಹಾರವನ್ನು ಉಪಯೋಗಿಸಬಹುದು. ಆದ್ರೆ ಈ ಪೆಲ್ಲೆಟ್ ಮತ್ತು ಕ್ರಂಬಲ್ ಆಹಾರ ಪದ್ಧತಿಗಳಲ್ಲಿ ಅವು ಕಾಸ್ಟ್ ಎಷ್ಟು ಜಾಸ್ತಿ ಇರುತ್ತೆ, ಸ್ವಲ್ಪ ವೆಚ್ಚ ಜಾಸ್ತಿ ಆಗುತ್ತೆ. ಆಯ್ತು ಮೇಡಮ್ ಅವರೇ, ಪ್ರಸ್ತುತ ನಮ್ಮ ರೈತ ಬಾಂಧವರಿಗೆ ಮಾಂಸದ ಕೋಳಿಗಳ ಸಮತೋಲನ ಆಹಾರ ಈ ಬಗ್ಗೆ ನಮಗೆ ಅತಿ ಮಹತ್ವವಾದ ಮಾಹಿತಿಯನ್ನ ಮಾಡಿಕೊಟ್ರಿ. ಕೇಳಿದ್ರಲ್ಲ ರೈತ ಬಾಂಧವರೇ, ಬೆಂಗಳೂರು ಪಶು ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಮಯ್ಯನ್ ಅವರು ತಮಗೆ ಉಪಯುಕ್ತ ಮಾಹಿತಿಯನ್ನ ನೀಡಿದ್ರು. ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ತಮಗೂ ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಕೆಳಗರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾಂಸದ ಕೋಳಿಗಳಿಗೆ ಸಮತೋಲನ ಆಹಾರ ಈ ವಿಷಯವಾಗಿ ಪಶುವೈದ್ಯ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಡಾ ಸುಮಯ್ಯನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುತ್ತಿದ್ದೀರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, ಆರ್ಸಿಎಫ್ ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ, ಬಂಪರ್ ಬೆಳೆ ಬಂತು ಅಂತ್ಲ? ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು ಆರ್ಸಿಎಫ್ ನ ಸುಫಲ 15-15-15 ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ ಆರ್ಸಿಎಫ್ ನ ಸುಫಲ 15-15-15 ಈಗ ಭಾರತ್ ಎನ್ಪಿಕೆ 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ಶಿವಣ, ಗೊಬ್ಬರ ಖರೀದಿಸುವಾಗ ಆರ್ಸಿಎಫ್ ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋದನ್ನ ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ.

ಶೋಭಾ ದಿಂದ ಶೋಭಾ ದಿಂದ ಸೋಗೇ